ಅದರಿಂದ ಬಂದಿರೋ ಎಲ್ಲ ಗೊಬ್ಬರನ ನಾನು ಗದ್ದೆಗೆ ಯೂಸ್ ಮಾಡೋದು, ಮಾರಾಟ ಏನು ಮಾಡೋಂಗಿಲ್ಲ. ಸೊ ಹೀಗಾಗಿ ಭೂಮಿ ಫಲವತ್ತತೆಯನ್ನು ಸಾಯಿಲ್ ಕಾರ್ಬನನ್ನು ಹೆಚ್ಚಿಗೆ ಮಾಡ್ಕೊಳ್ಳೋವಂಥ ಒಂದು ಉದ್ದೇಶ. ಇನ್ನೂ ಕೃಷಿಯಲ್ಲಿ ಜಾಸ್ತಿ ಖರ್ಚಾಗಬಾರ್ದು, ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಪಡಿಬೇಕನ್ನೋ ಒಂದು ಉದ್ದೇಶ. ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಖರ್ಚು ಜಾಸ್ತಿ, ಆದಾಯನೂ ಬರ್ತದೆ ಇಲ್ಲ ಅನ್ನೋದಿಲ್ಲ. ಸೊ ಅದರಿಂದ ಭೂಮಿನೂ ಹಾಳಾಗ್ತದೆ, ಖರ್ಚು ಜಾಸ್ತಿ ಆಗುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿನೂ ಫಲವತ್ತತೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಖರ್ಚು ಕಡಿಮೆ ಆಗ್ತದೆ. ಆದರೆ ಪರಿಶ್ರಮ ಬೇಕು, ಸಾವಯವ ಕೃಷಿಯಲ್ಲಿ ಜಾಸ್ತಿ ಪರಿಶ್ರಮ ಬೇಕು. ಈ ಕೆಲಸ ಮಾಡ್ತಾ ನಾನು ಇನ್ನೊಂದೇನೋ ಬೇರೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಕೃಷಿಗೆ ಸಂಬಂಧಪಟ್ಟ ಬೇರೆ ಏನು ಚಟುವಟಿಕೆಗಳನ್ನು ನಾವು ಆಯ್ಕೊಳ್ಬೋದು. ಅದರಲ್ಲಿ ಮೀನುಗಾರಿಕೆ ಬಂತು, ಹೈನುಗಾರಿಕೆ ಬಂತು, ಜೇನು ಸಾಕಾಣಿಕೆ ಬರ್ತದೆ, ಕೋಳಿ ಸಾಕಾಣಿಕೆ ಬರ್ತದೆ, ಆಮೇಲೆ ರೇಷ್ಮೆ ಬರ್ತದೆ. ಈ ರೀತಿ ವಾಣಿಜ್ಯ ಬೆಳೆಗಳನ್ನು ಮಾಡಿಕೊಂಡು ನಮ್ಮ ಇನ್ಕಮನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದು. ಸೊ ಈಗ ರೇಷ್ಮೆನೂ ಮಾಡುವಂಥ ಒಂದು ಪ್ಲಾನಿಂಗ್ ಇದೆ ನಂದು. ಒಂದು ಅರ್ಧ ಎಕರೆ ಮಾತ್ರ ಒಂದು ರೇಷ್ಮೆ ಸಸಿಗಳನ್ನು ಈಗ ಪ್ಲಾಂಟೇಷನ್ ಮಾಡೋ ಪ್ಲಾನಿಂಗ್ ಇದೆ. ಲಾಸ್ಟ್ ಇಯರ್ ನಾನು ರೇಷ್ಮೆ ಮಾಡಿದ್ದೆ, ಬಟ್ ಸರಿಯಾಗಿ ಗೈಡ್ಲೈನ್ಸು ಸಿಗಲಿಲ್ಲ, ಆಮೇಲೆ ಸರಿಯಾದ ನಾಲೆಜು ನನಗಿಲ್ಲ, ಅದರಿಂದ ಅದು ಯಾವ ಜಾಗದಲ್ಲಿ ಹಚ್ಚಬೇಕು ಅದು ಕರೆಕ್ಟಾಗಿ ಆಗಲಿಲ್ಲ. ಸೊ ಲಾಸ್ಟ್ ಇಯರ್ ಮಾಡಿದ್ದು ಪ್ಲಾಂಟೇಷನ್ ಎಲ್ಲ ಹಾಳಾಗೋಯ್ತು. ಸೊ ಈ ಸಾರಿ ಮತ್ತೆ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ ರೇಷ್ಮೆದು. ಇದೊಂದು ಉದ್ದೇಶ. ಈಗ ರೇಷ್ಮೆ ಪ್ಲಾಂಟೇಷನ್ ಸರಿಯಾದ ಜಾಗಕ್ಕೆ ನಾ ಮಾಡಲಿಲ್ಲ ಅಂದ್ರಲ್ಲ, ಮತ್ತೀಗ ಸರಿಯಾದ ಜಾಗಕ್ಕೆ ಮಾಡ್ತೀನಿ ಅಂದರೆ ಏನದು ಸರಿಯಾದ ಜಾಗ, ಯಾಕೆ ಅದು ತಪ್ಪು? ಸರಿಯಾದ ಜಾಗ ಅಂದರೆ ರೇಷ್ಮೆಗೆ ಜವಳು ಬರಬಾರ್ದು, ಜವಳು ಬರುವಂಥ ಪ್ರದೇಶದಲ್ಲಿ ಮಾಡಿದೆ. ಒಂದು ಇಳಿಜಾರು ಪ್ರದೇಶ ಇದೆ, ಓಕೆ, ಬಟ್ ನನ್ನ ಗದ್ದೆಗಿಂತನೂ ಇನ್ನೂ ಎತ್ತರವಾಗಿ ಗದ್ದೆಗಳಿವೆ. ಸೊ ಆ ಕಡೆಯಿಂದ ಬಂದಿರೋ ನೀರೆಲ್ಲ ನನ್ನ ಗದ್ದೆಗೆ ಪಾಸ್ ಆಗಿ ಹೋಗಬೇಕು. ಸೊ ಈ ರೀತಿ ಆದ್ರಿಂದ ಜವಳು ಜಾಸ್ತಿ ಆಗಿ ರೇಷ್ಮೆ ಗಿಡಗಳೆಲ್ಲ ಜವಳಿಂದ ಹಾಳಾಗುತ್ತೆ. ಹೀಗಾಗಿ ತೊಂದರೆ ಆಗಿದ್ದು ಅದಕ್ಕಾಗಿ ಈಗ ಜವಳು ಕಡಿಮೆ ಇರುವಂತ ಒಂದು ಜಾಗದಲ್ಲಿ ನಾನು ರೇಷ್ಮೆಯನ್ನ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ. ಈಗ ಅಂದ್ರೆ ನೀರು ನಿಲ್ಲಬಾರದು, ಸ್ವಲ್ಪ ಮೇಲೆ ಎತ್ತರಕ್ಕೆ ಮಾಡಿದ್ರೆ ಒಳ್ಳೇದು ಅಂತ. ನಾವು ಕೊಟ್ಟಿರೋ ನೀರು ಮಾತ್ರ ಅದಕ್ಕೆ ಸಿಗಬೇಕು. ಆ ಒಂದು ಉದ್ದೇಶವಾಗಿ ಈಗ ಬೇರೆ ಜಾಗದಲ್ಲಿ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ. ಹಿಪ್ಪು ನೆಲೆ ವಿ1 ತಳಿನ ಹಾಕೋದಾ? ವಿ1 ತಳಿನೇ ಸಿಗ್ತದೆ ಸರ್, ಇಲ್ಲಿ ನಮ್ಮಲ್ಲೆಲ್ಲ ಅದೇ ಬೆಳೆಸ್ತಾರೆ. ಈಗ ನಾವು ಚಾಕಳಿ ಸಾಕಾಣಿಕೆ ಮಾಡುವ ಅವಶ್ಯಕತೆ ಇಲ್ಲೋ ಹೇಗೆ ಅಂತ? ಚಾಕಿ ಸಾಕಾಣಿಕೆ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಾವು ಚಾಕಿ ಸಾಕಾಣಿಕೆದಾರರಿಂದ ಖರೀದಿ ಮಾಡ್ಕೊಂಡ್ಬರೋದು ಒಳ್ಳೇದು. ಹಳೆಯಾಳದಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರ ಸ್ಟಾರ್ಟ್ ಮಾಡುವಂತಹ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇದಾವೆ. ರೆಡಿ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಹಳೆಯಾಳದಿಂದ ಒಂದು 3 ಕಿಲೋಮೀಟರ್ ಹೋಗಿ ಹತ್ರ ಅಲ್ಲೊಂದು ಚಾಕಿ ಸಾಕಾಣಿಕೆ ಕೇಂದ್ರವನ್ನು ಮಾಡಲಿಕ್ಕೆ ತಯಾರಿಗಳೆಲ್ಲ ನಡೆಸಿದ್ದಾರೆ. ಸೊ ಇದರಿಂದ ಇನ್ನೂ ನಮಗೆ ಅನುಕೂಲ ಆಗ್ತದೆ. ಎಲ್ಲೆಲ್ಲೋ ಹೋಗಿ ನಾವು ಚಾಕಿ ತರೋದಕ್ಕಿಂತ ಇಲ್ಲೇ ನಮಗೆ ಲೋಕಲಲ್ಲೇ ಚಾಕಿ ಸಿಗ್ತವೆ. ತೊಗೊಂಡು ಬಂದ್ಬಿಟ್ಟು ಒಂದು 20 ದಿನ ಸಾಕಿ ಬೆಳೆಸಿದ್ರೆ ಆದಾಯ ಸಿಗ್ತದೆ ನಮಗೆ. ಇದ್ದಿದ್ರೊಳಗೆ ಕಬ್ಬನ್ನು ಹಾಕಿರಿ ಮತ್ತು ಭತ್ತನೂ ಹಾಕಿರಿ, ಬೇಕಾವು? ಬೆಲ್ಲ ಯಾಕೆ ಮಾಡಿದ್ರು ಅಂದರೆ ನಮಗೆ ಸಾವಯವ ಕೃಷಿಗೆ ಮುಖ್ಯವಾಗಿ ಬೆಲ್ಲ ಬೇಕು. ಮಾರ್ಕೆಟಲ್ಲಿ 70 ರೂಪಾಯಿ ಕೆಜಿ ಬೆಲ್ಲ, ಅದುವೇ ಸಂಪೂರ್ಣವಾಗಿ ಸಾವಯವ ಇರ್ತದಂತ ನಮಗೆ ಕನ್ಫರ್ಮೇಷನ್ ಇರೋದಿಲ್ಲ. ಸೊ ಅದಕ್ಕಾಗಿ ನಾನೇ ಸ್ವತಃ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದು ಒಂದು 1/2 ಎಕರೆ ಜಮೀನಲ್ಲಿ ಅದನ್ನು ನಾನೇ ಸಾವಯವ ಪದ್ಧತಿಯಲ್ಲಿ ಬೆಲ್ಲ ಮಾಡಿಕೊಂಡು ನನ್ನ ಕೃಷಿಗೆ ಉಪಯೋಗ ಆಗುವಷ್ಟನ್ನು ಇಟ್ಟುಕೊಂಡು ಇನ್ನುಳಿದನ್ನು ಮಾರ್ಕೆಟಿಂಗ್ ನಾನೇ ಸ್ವತಃ ಮಾಡ್ತೀನಿ ಅದಕ್ಕೆ. ಸೊ ಅದರಿಂದನೂ ಲಾಭನೂ ಬರ್ತದೆ, ಆಮೇಲೆ ನಮಗೆ ಬೇಕಾಗಿರೋ ಪ್ಯೂರ್ ಸಾವಯವ ಬೆಲ್ಲನೂ ಸಿಗ್ತದೆ ಕೃಷಿಗೆ ಬೇಕಾಗಿರುವಂಥದ್ದು. ಸೊ ಅದಕ್ಕಾಗಿ ನಾನು ಬೆಲ್ಲ ಬೆಳೆಸಿದ್ದು. ಅದರ್ಧಕ್ಕೆ ಬೆಲ್ಲ ಮಾಡಿದಿರಿ? ಇಲ್ಲ ಸರ್, ಇದು ಫಸ್ಟ್ ಇಯರ್ ಅಲ್ಲ ನಾನು ಮಾಡ್ತಾ ಇದ್ದು. ಈ ಸರಿ ನಾನು ಬೆಲ್ಲ ಮಾಡಿಸ್ತೀನಿ, ಅದು ಬೆಲ್ಲ ಮಾಡಿಸೋಕ್ಕಾಗಿ ಕಬ್ಬು ಹಾಕಿದ್ದೇನೆ ಸರ್. ಈಗ ಹಾಲೆ ಮನೆ ಇಲ್ಲಿ ಸುತ್ತಮುತ್ತ ಇದಾವ? ಒಂದು 12-13 ಕಿಲೋಮೀಟರ್ ಆಗುತ್ತೆ ಸರ್ ಹಳಿಯಾಳಿಂದ. ಅಲ್ಲಿ ಹೋಗಿ ನಾವು ಬೆಲ್ಲ ಮಾಡಿಸ್ಕೊಂಡ್ಬರ್ಬೇಕಾಗತ್ತೆ. ಆಮೇಲೆ ಭತ್ತ ಅಂದರೆ ಅದು ನಮ್ಮದು ರಂಗಿ ಜಮೀನು ಅಂತ ಹೇಳ್ತಾರೆ. ಅಲ್ಲಿ ಭತ್ತ ಬಿಟ್ಟು ಬೇರೆ ಏನು ಬೆಳಿಲಿಕ್ಕೆ ಆಗಲ್ಲ. ಮಳೆಗಾಲದಲ್ಲಿ ಕಂಪಲ್ಸರಿ ಭತ್ತ ಮಾಡೋದು, ಬೇಸಿಗೆಗಾಲದಲ್ಲಿ ದ್ವಿದಳ ಧಾನ್ಯಗಳನ್ನು ಹಾಕೊಳ್ಳೋದು ಅದರಲ್ಲಿ. ಸೊ ಅದಕ್ಕಾಗಿ ಅದು ಭತ್ತ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಉಳಿದಿರೋ ಜಾಗದಲ್ಲಿ ತೋಟಗಾರಿಕೆ ಬೆಳೆ ನುಗ್ಗೆ ಗಿಡಗಳಿವೆ, ಒಂದು 150 ನುಗ್ಗೆ ಗಿಡಗಳಿವೆ. ಸೊ ಅದರಲ್ಲಿ ಬೆಡ್ ಸಿಸ್ಟಮ್ ಮಾಡಿದ್ದೇನೆ ಮಂಡ್ಯ ಆರ್ಗ್ಯಾನಿಕ್ ಫಾರ್ಮು, ಅದನ್ನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅವ್ರ ಪದ್ಧತಿಯಲ್ಲಿ 5-layer ಸಿಸ್ಟಮ್ ಮಾಡಿದ್ದೇನೆ. ಸೊ ಒಂದೇ ಜಾಗದಲ್ಲಿ 5 ಥರ ಬೆಳೆಗಳನ್ನು ತೆಗೆಯುವಂಥ ಒಂದು ವ್ಯವಸ್ಥೆ ಅದು. 3 ಫುಟ್ ಅಗಲ, 50 ಫುಟ್ ಉದ್ದ, ಅಷ್ಟು ಒಂದು ಬೆಡ್ಡಲ್ಲಿ 5 ಥರ ಬೆಳೆಗಳನ್ನು ನಾವು ತೆಗಿಬೋದು. ಒಂದು ನುಗ್ಗೆ ಗಿಡ ಬರ್ತದೆ, ಅದ್ರ ಜೊತೆ ಗಿಡ ತರಕಾರಿ ಬರ್ತದೆ, ಸೊಪ್ಪಿನ ತರಕಾರಿ ಬರ್ತದೆ, ಆಮೇಲೆ ಗೆಡ್ಡೆ ತರಕಾರಿ ಬರ್ತದೆ. ಹೀಗೆ ಎರಡೂ ಬದಿಯಲ್ಲಿ ನುಗ್ಗೆ ಗಿಡದಿಂದ ನುಗ್ಗೆ ಗಿಡಕ್ಕೆ ನಾವು ದಾರ ಕಟ್ಟಿ ಅಲ್ಲಿ ಬಳ್ಳಿ ತರಕಾರಿನೂ ಬೆಳೆಸ್ಬೋದು. ಈ ರೀತಿಯಾಗಿ 5 ಬೆಳೆಗಳನ್ನು ಒಂದೇ ಜಾಗದಲ್ಲಿ ಪಡೆಯುವಂಥ ವ್ಯವಸ್ಥೆ ಅದು. 5-layer ಮಲ್ಟಿಲೇಯರ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಆ ವ್ಯವಸ್ಥೆಯನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಲಾಸ್ಟ್ ಇಯರು 3-layer ಕಂಪ್ಲೀಟ್ ಆಗಿತ್ತು. ಸೊ ಯಾಕಂದರೆ ಲಾಸ್ಟ್ ಇಯರ್ ನಾನು ನುಗ್ಗೆ ಗಿಡನ ಪ್ಲಾಂಟೇಷನ್ ಮಾಡಿದ್ದೆ. ಸೊ ಗಿಡ ತರಕಾರಿ, ಸೊಪ್ಪಿನ ತರಕಾರಿ, ಗೆಡ್ಡೆ ತರಕಾರಿ ಈ 3 ನಾನು ತೆಗೆದಿದ್ದೇನೆ. ಈ ಸಾರಿ ಬಳ್ಳಿ ತರಕಾರಿ ಜೊತೆಗೆ ನುಗ್ಗೆನು ಬರ್ತದೆ, ಹೀಗಾಗಿ ಫೈವ್ ಲೇಯರ್ ಕಂಪ್ಲೀಟ್ ಆಗುತ್ತೆ. ಒಂದೇ ಜಾಗದಲ್ಲಿ ಐದು ತರ ಬೆಳೆಯನ್ನ ತೆಗೆಯುವಂತ ವ್ಯವಸ್ಥೆ. ನುಗ್ಗೆ ತರಕಾರಿ ಒಂದಾಯ್ತು, ನುಗ್ಗೆ ಬಹಳ ಸಿಗುತ್ತಾವ ಅರ್ಧ ಎಕರೆ ಒಳಗೆ ಅಂತೇಳಿ ಅಂದ್ರೆ ಬರೀ ದಂಡಿ ಹಾಕಿದ್ದ ಮಧ್ಯ ಮಧ್ಯ ಹಾಕಿದ್ದು ಲೈನ್ ಪ್ರಕಾರ ಹಾಕಿದ್ದೀವಿ ಸರ್. ಸಾಲಿಂದ ಸಾಲಿಗೆ 6 ಫೂಟ್ ಗ್ಯಾಪ್ ಇರ್ತದೆ. ಸೊ ಆವಾಗ ನಾವು ಏನ್ ಮಾಡ್ತೀವಿ, ಒಂದು ಲೈನ್ ನಲ್ಲಿ 12 ಫೂಟ್ಗೆ ಒಂದೊಂದು ನುಗ್ಗೆ ಗಿಡ. ಸೊ ಕ್ರಾಸ್ ಸೆಕ್ಷನ್ ನಲ್ಲಿ ಬಂದಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ 8.5-9 ಅಡಿ ನಮಗೆ ಸ್ಪೇಸಿಂಗ್ ಸಿಗ್ತದೆ. ಸೊ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಘರ್ಷಣೆ ಆಗೋದಿಲ್ಲ, ಸಾಕಷ್ಟು ಸ್ಪೇಸಿಂಗ್ ಸಿಗ್ತದೆ ಅವಕ್ಕೆ. ಗಿಡದಿಂದ ಗಿಡಕ್ಕೆ 12 ಫೂಟ್, ಕ್ರಾಸ್ ಸೆಕ್ಷನ್ ಅಲ್ಲಿ 8 ಫೂಟ್ ಗಿಡದಿಂದ ಗಿಡಕ್ಕೆ ಅಂತರ. ಸೊ ಆವಾಗ ಮಧ್ಯದಲ್ಲಿ 2-2 ಅಡಿಗೆ ಒಂದೊಂದು ಟೊಮ್ಯಾಟೊ ಗಿಡ ಕುತ್ಕೊಳ್ತೇವೆ, ಬದನೆ ಗಿಡ ಕುತ್ಕೊಳ್ತೇವೆ ಆಗ್ಬೋದು, ಮೆಂತೆ ಪಲ್ಯ ಆಗ್ಬೋದು, ಈ ರೀತಿ ರಾಜಗಿರಿ ಆಗ್ಬೋದು, ಸೊಪ್ಪಿನ ಪಲ್ಯನ ನಾವು ಮಧ್ಯದಲ್ಲಿ ಗಿಡ ತರಕಾರಿ ಮಧ್ಯದಲ್ಲಿ ಹಾಕುವುದು. ಆಮೇಲೆ ಎರಡೂ ಬದುವಿನಲ್ಲಿ 3 ಫೂಟಿಂದ ಬೆಡ್ ಇರ್ತದೆ, ಎರಡೂ ಬದುವಿನಲ್ಲಿ ಬೆಳ್ಳುಳ್ಳಿ ಹಾಕ್ಬೋದು, ಮೂಲಂಗಿ ಹಾಕ್ಬೋದು, ಈರುಳ್ಳಿ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು. ನಮ್ಮೊಂದು ಹವಾಗುಣಕ್ಕೆ ಈರುಳ್ಳಿ ಮತ್ತು ಮೂಲಂಗಿ ಚೆನ್ನಾಗಿ ಬರ್ತದೆ. ಸೊ ಕ್ಯಾರೆಟು ಮತ್ತು ಬೆಳ್ಳುಳ್ಳಿ ಅಷ್ಟೊಂದು ಸರಿ ಬರೋದಿಲ್ಲ. ಸೊ ನಾನು ಮಾಡಿದ್ದು ಈರುಳ್ಳಿ ಮತ್ತು ಮೂಲಂಗಿ ಮಾಡಿದ್ದೆ, ಚೆನ್ನಾಗಿ ಇಳುವರಿ ಬಂದಿದೆ, ಸುಮಾರು ದುಡ್ಡು ಆಗಿದೆ, ಏನು ತೊಂದರೆ ಇಲ್ಲ. 3-layer ಸಿಸ್ಟಮ್ನಲ್ಲಿ ಅದು ಸಕ್ಸಸ್ ಆಗಿದೆ. ಸೊ ಈಗ ನೆಕ್ಸ್ಟ್ ಮಾಡ್ತಾ ಇರೋದು ಈಗ ನುಗ್ಗೆ ಗಿಡಗಳು ದೊಡ್ಡದಾಗಿದೆ, ಅದು ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ದಾರ ಕಟ್ಟಿ ಬಳ್ಳಿ ಒಂದು ಬೆಳೆಸಿದರೆ 5-layer ಕಂಪ್ಲೀಟ್ ಆಗುತ್ತೆ. ಅಂದರೆ ಈ ರೀತಿಯಾಗಿ ಬಹು ಬೆಳೆ ಹಾಕಿದಾಗ ರೋಗ ರುಜಿನಗಳು ಕೀಟಗಳ ಹಾವಳಿ ಏನರ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ? ಏನು ಜಾಸ್ತಿ ಆಗುತ್ತೆ ಕೀಟಗಳ ಹಾವಳಿ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ರೆಗ್ಯುಲರ್ ಆಗಿ ಪ್ರತಿ ವಾರಕ್ಕೂ ಒಂದ್ಸರಿ ಗೋಕೃಪಾಮೃತ ಜಲವನ್ನು ಪಂಪಿಂದ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡುವಾಗ ಅದರಲ್ಲಿ ದಶಪರ್ಣಿ ಹಾಕಿ, ದಶಪರ್ಣಿ ಒಂದು 3 ಲೀಟರ್ ಹಾಕ್ಬಿಟ್ಟು ಇನ್ನುಳಿದೆಲ್ಲ ಗೋಕೃಪಾಮೃತ ಜಲ ಡೈರೆಕ್ಟ್ ಆಗಿ ಹಾಕೊಂಡು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡೋದು. ಆ ರೀತಿ ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಹಾವಳಿ ಕಡಿಮೆ ಆಗ ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು. ಏನದು, ಹೆಂಗದು, ನೀವೇ ತಯಾರು ಮಾಡೋದು? ನಾವೇ ತಯಾರು ಮಾಡ್ಕೊಳ್ಬೇಕು. ಇದು ಗೋಕೃಪಾಮೃತ ಜಲ ಒಂದು ಹೆಪ್ಪು ತಗೊಳ್ಬಾರದು, ಒಂದು 2 ಲೀಟರ್ ಹೆಪ್ಪು ತಗೊಂಡು ಬಂದು ಅಂದ್ರೆ ಮಜ್ಜಿಗೆ ಇಲ್ಲ ಇಲ್ಲ, ಅದು ಯಾರು ಗೋಕೃಪಾಮೃತ ಜಲ ಮಾಡಿರ್ತಾರೋ ಅವರಿಂದ ಒಂದು 2 ಲೀಟರ್ ಗೋಕೃಪಾಮೃತ ಜಲ ತಗೊಂಡು ಬರೋದು. ತೊಗೊಂಡು ಬಂದುಬಿಟ್ಟು ಒಂದು 200 ಲೀಟರ್ ಬ್ಯಾರಲಲ್ಲಿ ನೀರು ಹಾಕಿ, ನೀರಿನಲ್ಲಿ 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ, ಜವಾರಿ ಆಕಳ ಮಜ್ಜಿಗೆ, ಮಜ್ಜಿಗೆಯನ್ನು ಹಾಕಿ ಇದು 2 ಲೀಟ್ರ್ ಹೆಪ್ಪನ್ನು ಅದರಲ್ಲಿ ಹಾಕಿ ಒಂದು ವಾರ ಅದನ್ನು ಅರ್ಥಾಕಾರದಲ್ಲಿ ಅದನ್ನು ತಿರುಗಿಸ್ತಾ ಇರಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು 2 ನಿಮಿಷ. ಆ ರೀತಿ ಮಾಡಿದ್ದಾದಲ್ಲಿ ಒಂದು ವಾರದಲ್ಲಿ ಅದು ರೆಡಿ ಆಗ್ತದೆ. ಸೊ ಅದನ್ನು ನಾವು ಬೆಳಗ್ಗೆ ಸಿಂಪರಣೆ ಮಾಡ್ಬೋದು, ಭೂಮಿಗೆ ಹಾಯಿಸ್ಬೋದು. ಅದರಲ್ಲಿ 1 ಕೋಟಿಗಟ್ಟಲೆ ಜೀವಾಣುಗಳಿವೆ. ಆ ಜೀವಾಣುಗಳು ಒಂದು ಕೀಟನಾಶಕವಾಗಿ ಕೆಲಸ ಮಾಡ್ತವೆ, ಆಮೇಲೆ ನಮ್ಮ ಸಸ್ಯಗಳಿಗೆ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನು ಒದಗಿಸುವಂತಾನು ಕೆಲಸ ಮಾಡ್ತವೆ. ಸೊ ಹೀಗಾಗಿ ಗೋಕೃಪಾಮೃತ ಜಲ ವೆರಿ ಎಫೆಕ್ಟೇಬಲ್ ಅಂತ ಹೇಳ್ಬೋದು. ಇಲ್ಲಿ ನೀವು ಆಕಳ ಗಂಜಲ ಹಾಕೋದು ಹಾಕ್ತಿರೋ ಅಥವಾ ಇಲ್ಲ? ಆಕಳ ಗಂಜಲ ನಾನು ಯೂಸ್ ಮಾಡೋದು ಭಾಳ ಕಡಿಮೆ, ಅದನ್ನು ಕಳೆನಾಶಕ ಆಗಿ ಯೂಸ್ ಮಾಡ್ತೀನಿ. ಬಟ್ ಅದು ಅಷ್ಟೊಂದು ಸಕ್ಸಸ್ ಆಗೋದಿಲ್ಲ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಸಕ್ಸಸ್ ಆಗುತ್ತೆ. ಆಕಳ ಗಂಜಲದಲ್ಲಿ ಉಪ್ಪು ಮತ್ತು ವಿನಿಗರ್ ಸ್ವಲ್ಪ ಸೋಪ್ ಪೌಡ್ರು ಇದಷ್ಟು ಮಿಕ್ಸ್ ಮಾಡಿ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಬಂದಲ್ಲಿ ಕಳೆ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಸಂಪೂರ್ಣವಾಗಿ ನಿಯಂತ್ರಣ ಆಗೋದಿಲ್ಲ, ರಾಸಾಯನಿಕ ಥರ ಇದು ಸ್ವಲ್ಪ ಪ್ರಮಾಣದಲ್ಲಿ ನಿಯಂತ್ರಣ ಆಗುತ್ತೆ. ಅದು ಗಂಜಲ ಅದು ಕಳೆನಾಶಕವಾಗಿ ಉಪಯೋಗಿಸ್ತೀನಿ. ದಶಪರ್ವ ಅಂದ್ರಲ್ಲಿ ಏನು ದಶಪರ್ಣಿ? ದಶಪರ್ಣಿ ಇದರಲ್ಲಿ ಸುಮಾರು 10-12 ಥರ ಎಲೆಗಳು ಬರ್ತವೆ, ಅದರಲ್ಲಿ ಕೀಟಗಳನ್ನು ನಾಶ ಮಾಡುವಂಥ ಗುಣಗಳಿವೆ. ಅದರ ಜೊತೆಗಾಗಿ ಮತ್ತೆ ಬೆಳ್ಳುಳ್ಳಿ, ತಂಬಾಕು, ಅರಿಶಿನ ಪುಡಿ, ಖಾರ ಮೆಣಸಿನಕಾಯಿ ಇವನ್ನೆಲ್ಲ ಹಾಕಿ 1.5 ತಿಂಗಳ ಕೊಳಿಸ್ಬೇಕು. ಅದು 1 ವರ್ಷ ಯೂಸ್ ಮಾಡ್ಬೋದು ನಾವು. ಒಂದ್ಸರಿ ರೆಡಿ ಆಗಿದ್ದನ್ನು 1 ವರ್ಷ ತನಕ ಯೂಸ್ ಮಾಡಿ. ಪ್ರಮಾಣ ಹೇಳಿ ಹೆಂಗೆ ಮಾಡೋದು? ನಾವು 10-12 ಥರ ಎಲೆಗಳಿವೆ, ಅದು ಎಲ್ಲ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡೇನೆ ನೆನಪಿಲ್ಲ. ಅದರಲ್ಲಿ ದತ್ತೂರಿ ಗಿಡ ಬರ್ತದೆ, ಎಕ್ಕೆ ಗಿಡ ಬರ್ತದೆ, ಬೇವಿನ ಎಲೆ ಬರ್ತದೆ. ನಾವು ಈ ಎಲ್ಲ ಎಲೆಗಳನ್ನು ಒಂದು 10-12 ಥರ ಎಲೆಗಳನ್ನು 5-5 kg ಲೆಕ್ಕ ಇಟ್ಕೊಂಡ್ರು ಒಂದು ಬುಟ್ಟಿ ಆಗುತ್ತೆ. ಅದನ್ನು ತೊಗೊಂಡ್ಬಂದು ಬ್ಯಾರಲಲ್ಲಿ ಹಾಕೊಳ್ಳೋದು. ಅದ್ರ ಜೊತೆ ಒಂದು 2 kg ಖಾರ ಮೆಣಸಿನಕಾಯಿ, 1/2 kg ಬೆಳ್ಳುಳ್ಳಿ, 1 200 ಗ್ರಾಮ್ ಅರಿಶಿನ ಪುಡಿ, ಆಮೇಲೆ ಗೋಮೂತ್ರ ಮತ್ತು ಸಗಣಿ ಹಾಕಬೇಕು. 1-5 ಲೀಟ್ರ್ ಗೋಮೂತ್ರ, 1/10 kg ಅಷ್ಟು ಸಗಣಿ, ಇದೆಲ್ಲ ಬ್ಯಾರಲಲ್ಲಿ ಹಾಕಿದರೆ 1/2 ಬ್ಯಾರಲ್ ಫುಲ್ ಆಗಿಬಿಡ್ತದೆ. ಇನ್ನು ಉಳಿದಿದ್ದೆಲ್ಲ ನೀರು ಹಾಕಿ ಅದನ್ನು ಕೊಳಿಸ್ಬಿಟ್ರೆ ಮತ್ತೆ ನೀರು ಕಡಿಮೆ ಆದಂಗಾದಾಗೆ ಅದು ಎಲೆಗಳು ಕೊಳತ್ ಮೇಲೆ ನೀರು ಕಡಿಮೆ ಆಗ್ತಾ ಬರ್ತದೆ. ಸೊ ಮೇಲಿಂದ ನೀರು ಟಾಪಪ್ ಮಾಡ್ತಾ ಹೋಗ್ಬೇಕು. 1.5 ತಿಂಗಳ ಇದನ್ನು ಕೊಳಸಿದ ನಂತರ ಆ ಎಲೆಗಳನ್ನೆಲ್ಲ ತೆಗೆದಾಕಿ ನೀರನ್ನು ಸೋಸಿಬಿಟ್ಟು 1 ಪಂಪಿಗೆ 1-2 ಲೀಟ್ರ್ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದರೆ ಕೀಟಗಳನ್ನು ಹತೋಟಿಗೆ ಮಾಡ್ಬೋದು. ಪ್ರಯೋಗ ಮಾಡಿದಿರಿ? ಹಾಂ, ಆಲ್ರೆಡಿ ಮಾಡಿದೆ ಸರ್ ನಾನು. ಅದು ದಶಪರ್ಣಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ದಶಪರ್ಣಿ ಗೋಕೃಪಾಮೃತ ಜಲ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಕೀಟಗಳನ್ನು ಹತೋಟಿಗೆ ತರ್ಬೋದು. ರೋಗ ರೋಗಗಳಂದ್ರೆ ಕೀಟಗಳಿಂದನ ಬರೋದು. ಆ ಕೀಟಗಳನ್ನ ನಾವು ಆಂಟಿ ಫಂಗಸ್ ಆಗಿ ಕೆಲಸ ಮಾಡ್ತದೆ. ನಮ್ಮ ದಶಪರ್ಣಿ ಗೋಕೃಪಾಮೃತದೆಲ್ಲ ಆಂಟಿ ಫಂಗಸ್ ಆಗಿ ಕೆಲಸ ಮಾಡ್ತದೆ. ಈ ವೈರಲ್ ಡಿಸೀಸ್ ಏನು ಬರ್ತಾವಲ್ಲ ಆ ಡಿಸೀಸ್ ಅನ್ನೆಲ್ಲ ತಾನಾಗೆ ಹತೋಟಿ ಆಗ್ಬಿಡ್ತದೆ. ನಾವು ಅದಕ್ಕಾಗಿ ಸ್ಪೆಷಲ್ ಆಗಿ ಯಾವುದೇ ಮತ್ತೆ ಔಷಧಿ ಮಾಡಬೇಕಂತ ಇರೋದಿಲ್ಲ. ಈಗ ಇವನ್ನು ಮೆಣಸಿನಕಾಯಿದಲ್ಲಿ ಮುಟೂರು ರೋಗ ಬರ್ತದೆ, ಅದನ್ನು ಹತೋಟಿಗೆ ತರಲಿಕ್ಕೆ ಯಾರ್ಯಾರು ಎಷ್ಟೆಷ್ಟೋ ಪ್ರಯತ್ನಗಳು ಮಾಡ್ತಾರೆ, ರಾಸಾಯನಿಕನೂ ಬಳಸ್ತಾರೆ. ಯಾವುದೇ ರೀತಿ ಕಂಟ್ರೋಲ್ ಆಗಿದ್ದು ನನ್ನ ಕಣ್ಣಿಗೆ ನಮ್ಮ ಸುತ್ತಮುತ್ತಲು ಕಂಡು ಬಂದಿಲ್ಲ. ಆದರೆ ನನ್ನ ಗದ್ದೆಯಲ್ಲಿ ಪ್ರತಿ ವಾರಕ್ಕೆ ಬರೀ ನಾನು ಹಾಕಿದ್ದು 6 ಬೆಡ್, ಯಾವುದೇ ರಾಸಾಯನಿಕ ಬೇಡ ಏನು ಬೇಡ. ನಾವು ಗೋಕೃಪಾಮೃತ ಜಲ ಮತ್ತು ದಶಪರ್ಣಿ ಎರಡೇ ಯೂಸ್ ಮಾಡಿರೋದು. ಆ ಮೋಟರ್ ಸಮೇತ ಕಂಟ್ರೋಲ್ ಆಗುತ್ತೆ ಅದರಲ್ಲಿ. ಮತ್ತು ವರ್ಷಾಂಗಟ್ಲೆ ಶೇಖರಣೆ ಮಾಡ್ಬೋದು ಅಂದ್ರಲ್ಲ, ಡ್ರಮ್ ಹಂಗೆ ಬಿಟ್ಟು? ಹಾಂ, ಡ್ರಮ್ ಅಲ್ಲಿ ಹಂಗೆ ಬಿಟ್ಬಿಡೋದು. ನಮಗೆ ಯಾವಾಗ ಯಾವಾಗ ಬೇಕಲ್ಲ ಅದರಿಂದ ನಾವು ಬಟ್ಟೆಯಲ್ಲಿ ಸೋಸಿ ಪಂಪಿಗೆ ಹಾಕೊಂಡು ಸ್ಪ್ರೇ ಮಾಡೋದು ಸರ್. ಒಂದು ವರ್ಷ ಶೇಖರಣೆ ಮಾಡ್ಬೋದು. ನೇರವಾಗಿ ಮಾಡೋಂಗಿಲ್ಲ, ನೀರಿನೊಳಗೆ ಹಾಕಿ ಮಾಡುದು. ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದು ಸರ್. ಈಗ ಒಂದು ಪಂಪ್ ನಾವು ಸ್ಪ್ರೇ ಮಾಡಬೇಕಾದ್ರೆ 1-1.5 ಲೀಟ್ರು ಮ್ಯಾಕ್ಸಿಮಮ್ 2 ಲೀಟ್ರು ದಶಪರ್ಣಿ ಹಾಕೊಂಡು, ಆಮೇಲೆ ಇನ್ನು ಉಳಿದಿದ್ದೆಲ್ಲ ಗೋಕೃಪಾಮೃತ ಜಲ ಹಾಕ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ನೀರು ಹಾಕ್ಬೋದು. ಪಂಪಿಗೆ ನೀರು ಹಾಕಿ ಸ್ಪ್ರೇ ಮಾಡಿಬಿಡೋದು. ಗೋಕೃಪಾಮೃತ ಜಲ ಇದ್ರೆ ಒಳ್ಳೆ ಇಫೆಕ್ಟಿವ್ ಆಗ್ತದೆ. ಹಾಗಾಗಿ ಈ ರೀತಿ ತರಕಾರಿ ಮಾಡಿದಿರಲ್ಲ, ವಿಶಿಷ್ಟ ಪ್ರಯೋಗ ಇದು. ಎಷ್ಟು ಇಳುವರಿ ಬಂತು? ಈ ಹಿಂದೆ ನಾವು 3 ಬೆಳೆಯಲ್ಲಿ ನಾನು ತಗೊಳ್ಳಿಕ್ಕೆ ಸಾಧ್ಯ ಆಯ್ತು, ಈ ಸಲ 5 ಬೆಳೆಯಲ್ಲಿ. ಬಹು ಮಹಡಿ ಬೆಳೆ ಪದ್ಧತಿ ಅಂತಾರೆ, ಹೇಗೆ ಇಳುವರಿ ಬಂತು, ಹೆಂಗೆಲ್ಲ ಮಾರಾಟ ಮಾಡಿದ್ದೀವಿ? ಇಳುವರಿಯನ್ನು ಚೆನ್ನಾಗಿ ಬಂತು ಸರ್. ನಮ್ಮ ಹಳೆಯಾಳದಲ್ಲಿ ನಾನು ಲೋಕಲ್ ನಾನೇ ಮಾರ್ಕೆಟಿಂಗ್ ಮಾಡಿದ್ದು, ಯಾವುದೇ ತರಕಾರಿ ಮಾರೋರ ಹತ್ರ ಹೋಗಿ ಕೊಡೋದಿಲ್ಲ. ನಾನೇ ಸ್ವತಃ ಬೈಕ್ ಮೇಲೆ ತೊಗೊಂಡೋಗಿ ಮಾರಾಟ ಮಾಡಿದ್ದೇನೆ. ಸೊ ಹೀಗಾಗಿ ಒಳ್ಳೆ ಪ್ರಾಫಿಟ್ ಆಗಿದೆ ನನಗೆ, ಏನು ತೊಂದರೆ ಇಲ್ಲ. 1 ರೂಪಾಯಿ KGವರೆಗೂ ಸಿಕ್ಕಿದೆ. ಅದರೊಳಗೆ ನಾನು ಆರ್ಗ್ಯಾನಿಕ್ ಅಂತ ಮಾಡಿದಾಗ ಕೆಲವು ಫಿಕ್ಸ್ ಕಸ್ಟಮರ್ಸ್ಗಳು ಸಿಕ್ಕಿದ್ರು ನನಗೆ. ಸೊ ಅವರು 40 ರೂಪಾಯಿ KGವರೆಗೂ ನನ್ನ ಹತ್ರ ತೊಗೊಂಡಿದ್ದಾರೆ, ಒಳ್ಳೆ ಬೆಲೆ ಸಿಕ್ಕಿದೆ. ಆದರೆ ಎಲ್ಲರೂ ಆ ರೀತಿ ಬೆಲೆ ಕೊಡ್ದಿಲ್ಲ. ಮಾರ್ಕೆಟಲ್ಲಿ ಕೆಲವೊಂದ್ಸರಿ 10 ರೂಪಾಯಿ ಇದ್ದಾಗಲೂ ನನ್ನ ಹತ್ರ 40 ರೂಪಾಯಿಗೆ ತೊಗೊಂಡವ್ರು ಇದ್ದಾರೆ. ಯಾಕಂದರೆ ನಮ್ಮದು ಆರ್ಗ್ಯಾನಿಕ್, ಅದಕ್ಕಾಗಿ ನಾನು ಅವರಿಗೆ ಮಾರ್ಕೆಟ್ ಇದ್ದಿದ್ದು ರೇಟೇ ಕೊಡ್ರಿ ಅಂತ ಹೇಳಿದೆ. ಅವರಾಗಿ ತಿಳ್ಕೊಂಡು ಹೇಳಿರೋ ಒಂದು ಮಾತು, ಕೆಲವು ಒಬ್ಬರೇ ಒಬ್ರು ಇದ್ದಾರೆ, ಅವ್ರು ಹೇಳಿರೋ ಒಂದು ಮಾತು ನನಗೆ ಇನ್ನೂ ನೆನಪಿದೆ. ರಾಸಾಯನಿಕವಾಗಿ ಬೆಳೀತಾರೆ, ಅವರು ಇಳುವರಿ ಜಾಸ್ತಿ ತಗೊಳ್ತಾರೆ, ನೀವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ರಿ, ನಿಮ್ಗೆ ಇಳುವರಿ ಕಡಿಮೆ ಬರ್ತದೆ, ನಿಮ್ಗೆ ನಾನು 40 ರೂಪಾಯಿ ಕೊಟ್ಟರೆ ನನಗೆ ಏನು ಕೆಟ್ಟದಾಗೋದಿಲ್ಲ, ನಿಮ್ಗೆ ನಾನು 40 ರೂಪಾಯಿನೇ ಕೊಡ್ತೀನಿ ಅಂತ ನನಗೆ 40 ರೂಪಾಯಿ ಕೊಟ್ಟಿದ್ದಾರೆ KGಗೆ. ಆ ರೀತಿ ಜನನೂ ಇದ್ದಾರೆ ಸರ್. ಮತ್ತು ಇನ್ನುಳಿದವರು ಮಾರ್ಕೆಟ್ನಲ್ಲಿ 10 ರೂಪಾಯಿ ಇದ್ದರೆ 10 ರೂಪಾಯಿದಂಗೆ ಕೊಡಿ ಅಂತ ಹೇಳೋರು ಇದ್ದಾರೆ. ಸೊ ಹೀಗಾಗಿ ಸುಮಾರು ನನಗೆ 9 ಬೆಡ್ಡಲ್ಲಿ ನಾನು ಟೊಮೆಟೊ ಸಸಿಗಳನ್ನು ಹಾಕಿದ್ದೆ. ಸೊ ಅದರಿಂದ ನನಗೆ ಒಂದು 8 ಕ್ವಿಂಟಲ್ವರೆಗೂ ಹಾರ್ವೆಸ್ಟಿಂಗ್ ಮಾಡಿದೆ ನಾನು. ಆಮೇಲೆ ಮೆಣಸಿನಕಾಯಿ ಪ್ರತಿ ವಾರಕ್ಕೆ ಒಂದು 2 ಸರಿ ಹಾರ್ವೆಸ್ಟಿಂಗ್ ಮಾಡಿದ್ರು. ಒಂದು 30 ಕೆಜಿ ಲೆವೆಲಲ್ಲಿ ಒಂದು 3 ತಿಂಗಳವರೆಗೆ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ. ವಾರಕ್ಕೆ 30 ಕೆಜಿ ಅಂದರೆ ತಿಂಗಳಿಗೆ ಒಂದು 120 ಕ್ವಿಂಟಲ್ ಆಯಿತು. 3 ಕ್ವಿಂಟಲ್ವರೆಗೆ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಮೆಣಸಿನಕಾಯಿ ಚೆನ್ನಾಗಿ ಬಂದಿದೆ. ಮೂಲಂಗಿಗೆ ನನಗೆ ರೇಟ್ ಸಿಗಲಿಲ್ಲ, ಅದನ್ನೇ ನಾನು ಏನು ಮಾಡಿದೆ ಅಂದರೆ ಮೂಲಂಗಿ ಒಂದು ಮಾರ್ಲಿಕ್ಕೆ ಹೋದರೆ 2 ರೂಪಾಯಿ ರೇಟ್ ನಮಗೆ ಗಡ್ಡೆಗೆ ಸಿಗ್ತದೆ. ಸೊ ಅದು ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಗಿಡ ಹಾಗೆ ಬಿಟ್ಬಿಟ್ಟೆ ನಾನು, ಗಡ್ಡೆ ತೆಗಿಲಿಲ್ಲ. ಹಾಗೆ ಬಿಟ್ಟೆ ಅದರಿಂದ ಕಾಯಿಗಳು ಬರ್ತವೆ, ಮೂಲಂಗಿ ಕಾಯಿ. ಆ ಮೂಲಂಗಿ ಕಾಯಿಯನ್ನು ಹಾರ್ವೆಸ್ಟ್ ಮಾಡಿದರೆ ಒಂದು ಗಿಡ ನಮಗೆ ಮಿನಿಮಮ್ 1 ಕೆಜಿ ಕಾಯಿ ಕೊಡ್ತದೆ, ಒಂದು ಗೆಡ್ಡೆ. ಸೊ ಆ ಕಾಯಿ ಮಾರ್ಲಿಕ್ಕೆ ಹೋದರೆ 60 ರೂಪಾಯಿ KG. ಒಂದು ಗೆಡ್ಡೆ ಮಾರಿದರೆ 2 ರೂಪಾಯಿ ಸಿಗ್ತದೆ, ಅದೇ ಒಂದು ಗೆಡ್ಡೆಯಿಂದ ಸಿಗುವಂಥ ಕಾಯಿಗಳನ್ನು ಮಾರಿದರೆ 60 ರೂಪಾಯಿ ಸಿಗ್ತದೆ. ಸೊ ಆ ರೀತಿಯಾಗಿ ಮೂಲಂಗಿ ಕಾಯಿಗಳನ್ನು ಬೆಳೆಸಿ ಮಾರಾಟ ಮಾಡಿದ್ದೇನೆ. ಸೊ ಅದರಿಂದನೂ ಒಳ್ಳೆ ಬೆಲೆ ಸಿಕ್ಕಿದೆ. ಈರುಳ್ಳಿ 1 ಕ್ವಿಂಟಲ್ವರೆಗೆ ನನಗೆ ಇಳುವರಿ ಬಂತು. ಸೊ ಮನೆಗಾಗಿ ಉಪಯೋಗಿಸ್ಕೊಂಡಿದ್ದೆ, ಮಾರಾಟ ಮಾಡಲಿಲ್ಲ. ಒಳ್ಳೆ ಇಳುವರಿ ಬಂತು. ಬಳ್ಳಿ ತರಕಾರಿ ನಾನು ಲಾಸ್ಟ್ ಟೈಮ್ ಮಾಡಲಿಲ್ಲ ಸರ್. ಹೇಳಿದೆಯಲ್ಲ ನಿಮಗೆ 3 ಥರ ಬೆಳೆಗಳನ್ನು ತೊಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಮಾಡುವುದು 5-layer system. ಈಗ ಬಳ್ಳಿ ತರಕಾರಿನೂ ಮಾಡಬೇಕು, ಬಳ್ಳಿ ತರಕಾರಿ ಮಾಡಬೇಕು, ಜೊತೆಗೆ ನುಗ್ಗೆ ಗಿಡಗಳು ಬರ್ತವೆ. ಸೊ ಹೀಗಾಗಿ 5-layer system ಕಂಪ್ಲೀಟ್ ಆಗುತ್ತೆ ಸರ್. ಬದನೆಕಾಯಿ ಚೆನ್ನಾಗಿ ಬಂದಿತ್ತು, ಬಟ್ ಲಾಕ್ಡೌನ್ ಇತ್ತಲ್ಲ ಸರ್. ಲಾಕ್ಡೌನ್ನಲ್ಲಿ ನಾವು ಫ್ಯಾಮಿಲಿ ಸಮೇತ ಹೊಲದಲ್ಲೇ ಉಳಿದ್ಬಿಟ್ವಿ, ಇಲ್ಲಿ ಹಳೆಯಾಳಕ್ಕೆ ಬರಲೇ ಇಲ್ಲ. ಬದನೆಕಾಯಿ ಯಾವ ರೀತಿ ಬಂದಿತ್ತಂದರೆ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬದನೆಕಾಯಿ ಬಂದಿತ್ತು. ಆದರೆ ಅದನ್ನು ತೆಗೆದು ಮಾರಾಟ ಮಾಡಲಿಕ್ಕೆ ಮಾರ್ಕೆಟಿಗೆ ಬರಲಿಕ್ಕೆ ನನಗೆ ಸ್ವತಃ ಭಯ, ಕೊರೋನಾ ಜಾಸ್ತಿ ಇರೋದ್ರಿಂದ. ಆ ಟೈಮ್ನಲ್ಲಿ ಹಳೆಯಾಳದಲ್ಲಿ ಯಾವ ರೀತಿ ಕೊರೋನಾ ಇತ್ತಂದರೆ ಪ್ರತಿಯೊಂದು ಏರಿಯಾನೂ ಬ್ಲಾಕ್ ಮಾಡಿದರು. ಸೊ ನನಗೆ ತೊಗೊಂಡು ತಿರುಗಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಹೆದರಿಕೆನೇ ಇರುತ್ತೆ ಕೊರೋನಾ ಅಂದಮೇಲೆ. ಅದಕ್ಕಾಗಿ ಫ್ಯಾಮಿಲಿ ಸಮೇತ ತೊಗೊಂಡು ನಾನು ಹೊಲದಲ್ಲಿ 1.5 ತಿಂಗಳು ಉಳಿದೆ. ಆ 1.5 ತಿಂಗಳಲ್ಲಿ ಬದನೆ ಗಿಡಗಳು ಕಾಯಿ ತೆಗಿಲಿಲ್ಲ ಅಂದಮೇಲೆ, ಯಾವುದೇ ಗಿಡ ಆಗಲಿ ಅದರಿಂದ ಬಂದಿರೋ ಉತ್ಪನ್ನ ನಾವು ತೊಗೊಳ್ದೇ ಇದ್ರೆ ಅದು ಸೊರಗ್ತಾ ಬರ್ತದೆ. ಯಾವ ರೀತಿ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅಷ್ಟು ಖುಷಿಯಿಂದ ಅದು ಕಾಯಿ ಕೊಡ್ತಾ ಇರ್ತದೆ ನಮಗೆ. ನಾವು ಅದರಿಂದ ಪಡ್ಕೊಳ್ಳಿಲ್ಲ ಅಂದರೆ, ಹಾರ್ವೆಸ್ಟ್ ಮಾಡದಿದ್ರೆ ಇವರಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತಾವೆ. ಸೊ ಅವಾಗ ಅವು ಕಾಯಿ ಕೊಡೋದನ್ನು ಕಡಿಮೆ ಮಾಡ್ತವೆ. ಹಾರ್ವೆಸ್ಟಿಂಗ್ ಮಾಡದೇ ಇದಕ್ಕಾಗಿ ಆಟೋಮೆಟಿಕ್ ಆಗಿ ಗಿಡ ಸೊರಗ್ತಾ ಬಂತು. ಸೊ 15 ನನಗೆ ಇಳುವರಿ ತಗೊಳ್ಳಿಕ್ಕೆ ಆಗಲಿಲ್ಲ. ಮತ್ತೆ ಬರ್ತದೆ ಗುಡಿಯಾಳಿಂದ ನಾನು ಸಸಿಗಳನ್ನು ತಂದಿದ್ದೆ. ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಒಂದು ಬೆಂಗಳೂರಲ್ಲಿ ಹೆಸರುಘಟ್ಟದಲ್ಲಿ ಒಂದು ಕೃಷಿ ಮೇಳ ಇತ್ತು. ಆ ಮೇಳದಲ್ಲಿ ಹೋದಾಗ ಅಲ್ಲಿಂದ ಬೀಜಗಳನ್ನು ತಂದಿದ್ದೇನೆ. ಈ ಸತಿ ಅದೇ ಬೀಜಗಳನ್ನು ನಾನು ಯೂಸ್ ಮಾಡ್ತೀನಿ ಸರ್. ಅದೇ ಬೀಜಗಳಿಂದ ಸಸಿಗಳನ್ನು ಮಾಡ್ಕೊಳ್ಬೇಕು. ಈಗ ಅಂದ್ರೆ ಬೀಜ ಹೋದ್ಸಲ ತೆಗೆದು ಈ ಸಲ ನಡೀತ ನಡೀತದೆ ಸರ್, ನಡೀತದೆ. ಅದನ್ನು ಶೇಖರಣೆ ಚೆನ್ನಾಗಿ ಮಾಡಿರ್ತಾರೆ ಅವರು, ನಾವು ಓಪನ್ ಇರೋದಿಲ್ಲ. ಸೊ ಆ ಬೀಜಗಳನ್ನ ನಾವು ಈಗ ಯೂಸ್ ಮಾಡ್ಬೋದು. ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಸೊ ಎಕ್ಸ್ಪೈರಿ ಡೇಟ್ ಅನ್ನು ನೋಡೇ ತಂದಿರೋದು. ಸೊ ಹೀಗಾಗಿ ನಾನು ಈ ಸಾರಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಇದೆ ಸರ್. ಎಕ್ಸ್ಪೈರಿ ಡೇಟ್ ಒಳಗೆ ಇದೆ ಇನ್ನು? ಹಾ, ಇನ್ನು ಒಳಗೆ ಇದೆ ಸರ್. ಅದು 3 ವರ್ಷ ಎಕ್ಸ್ಪೈರಿ ಡೇಟ್ ಇರ್ತದೆ, ಇನ್ನೂ 1 ವರ್ಷ ಇದೆ ಎಕ್ಸ್ಪೈರಿ ಡೇಟ್. ನಾನು ಮುಂದಿನ ವರ್ಷನೂ ಯೂಸ್ ಮಾಡ್ಬೋದು, ಹೀಗಾಗಿ ತೊಂದರೆ ಇಲ್ಲ ಸರ್, ಯೂಸ್ ಮಾಡ್ಬೋದು. ರೈತರು ಬೀಜ ಎಲ್ಲಿ ಸಿಗ್ತವು, ಹೆಂಗ್ ಸಿಗ್ತವು, ಅದು ಸಿಗಲ್ಲ ಹಿಂಗೆಲ್ಲಾನು ಅಂತಾರೆ, ಆ ಸಮಸ್ಯೆ ಇದೆಯಾ? ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಆದ್ರೆ ಜವಾರಿನೇ ಬೇಕಂತ ಹೋದಾಗ ಮೋಸ ಆಗ್ತವೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ, ನಮಗೇನೋ ಅಕಸ್ಮಾತ್ ಆಗಿ ಒಂದು ಜವಾರಿ ಸಿಗ್ತಾ ಅಂದ್ರೆ ಅದನ್ನ ಬೀಜ ನಾವು ಹಿಡಿದಿಟ್ಕೊಳ್ಬೇಕು. ಹಿಡಿದಿಟ್ಕೊಂಡು ಅದನ್ನ ಶೇಖರಣೆ ಮಾಡ್ಕೊಳ್ಳಿಕ್ಕೆ ಸುಮಾರು ಜನ ಇರ್ತಾರೆ ಹಳ್ಳಿ ಪದ್ಧತಿಯಲ್ಲಿ, ಪುರಾತನ ಪದ್ಧತಿಯಲ್ಲಿ ಬೂದಿ ಹಾಕಿಡೋದು, ಬೇವಿನ ಹಿಂಡಿ ಹಾಕಿಡೋದು. ಸೊ ಆ ಪದ್ಧತಿಯಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದನ್ನ ಅದೇ ಬೀಜಗಳನ್ನ ನಾವು ಮುಂದಿನ ವರ್ಷ ಯೂಸ್ ಮಾಡ್ಕೊಳ್ಬಹುದು. ಅದು ಮಾರ್ಕೆಟ್ ಅಲ್ಲಿ ಜವಾರಿ ತಳಿ ಸಿಗೋದು ಸ್ವಲ್ಪ ವಿರಳ ಆಗಿದೆ. ಈ ಜವಾರಿ ತಳಿ ಇದಾವಲ್ಲ, ಅದರಲ್ಲಿ ನಾವು ಬೀಜಕ್ಕೆ 2 ಕಾಯಿ ಬಿಟ್ರೆ ಮುಂದಿನ ವರ್ಷ ಬಳಸ್ಕೋಬಹುದು. ಅದನ್ನ ಬೀಜವನ್ನ ಶೇಖರಣೆ ಮಾಡಿಕೊಂಡು ನಾವು ಮತ್ತೆ ಬಳಸಬಹುದು. ನಿಮ್ಮನ್ನ ಕೇಳ್ಕೊಂಡು ಯಾರು ಬಂದ್ರು ಕೊಡಬಹುದು? ಹಾ, ಕೊಡಬಹುದು ಸರ್. ನಮ್ಮ ಹತ್ರ ಜಾಸ್ತಿ ಇದ್ರೆ ಆ ರೀತಿ ನಮಗೇನೋ ಅನಿಸಿದ್ರೆ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡು ನಾವು ಬೇರೆದವ್ರಿಗೂ ಕೊಡಬಹುದು, ಅವ್ರಿಗೂ ಅನುಕೂಲ ಆಗುತ್ತೆ. ಈ ರೀತಿ ರೈತರಲ್ಲಿ ಒಬ್ರಿಗೊಬ್ರು ಸಹಕಾರ ಇದ್ದಾಗ ಅವರಲ್ಲಿ ಇರುವಂತ ಬೀಜ ನೀವು ತರೋದು, ನಿಮ್ ಬೀಜ ಅವ್ರಿಗೆ ಕಳಿಸೋದು, ಶೇರಿಂಗ್ ಮಾಡ್ಕೊಳ್ಬೇಕಲ್ವಾ? ಎಲ್ಲ ಶೇರಿಂಗ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಮೀನು ಅಂತವನ್ನ ಸಾಕ್ಬೇಕು ಅನ್ನೋದು? ಮೀನು ಸಾಕಾಣಿಕೆ ನನಗೆ ಅನುಕೂಲ ಇಲ್ಲ ಸರ್, ಕಡಿಮೆ ಜಮೀನಿದೆ. ಇರೋದೊಂದು ಕೃಷಿ ಹೊಂಡ ಇದೆ, ಬಟ್ ಆ ಕೃಷಿ ಹೊಂಡದಲ್ಲಿ ಮಳೆಗಾಲದಲ್ಲಿ ನೀರು ಬಂದು ಹೋಗ್ತದೆ. ಸೊ ಹೀಗಾಗಿ ಅಲ್ಲಿ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ನನಗೆ ಅನುಕೂಲ ಇಲ್ಲ. ಅದರ ಬದಲಾಗಿ ರೇಷ್ಮೆ ಮತ್ತೆ ಕುರಿ ಸಾಕಾಣಿಕೆ ಆಲ್ರೆಡಿ ಸ್ಟಾರ್ಟ್ ಇದೆ. 3 ಕುರಿಗಳಿವೆ. ಈಗ ರೀಸೆಂಟ್ಲಿ ಕೋಳಿ ಫಾರ್ಮ್ ಒಂದು ಸ್ಟಾರ್ಟ್ ಮಾಡ್ತದೆ, ನಾಟಿ ಕೋಳಿ. ಇವತ್ತು ಆಕ್ಚುಲಿ ನೆಟ್ಟಿಂಗ್ ಎಲ್ಲ ಮಾಡ್ಬೇಕಾಗಿತ್ತು, ಇವತ್ತು ಅಮಾವಾಸ್ಯ ಅಂತ ಕ್ಯಾನ್ಸಲ್ ಆಯಿತು. ನಾಳೆಗೆ ನೆಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಈ ವಾರದಲ್ಲಿ ಕೋಳಿಗಳನ್ನು ತಂದು ಅದರಲ್ಲಿ ಬಿಡ್ತೀನಿ. ಸ್ಟಾರ್ಟಿಂಗ್ ಸುಮಾರು ಒಂದು 20-25 ಕೋಳಿಗಳನ್ನು ಬಿಟ್ಟರೆ ನಂತರ ಮರಿಗಳಾಗ್ತಾ ಅವೇ ಜಾಸ್ತಿ ಆಗ್ತಾ ಹೋಗ್ತವೆ. ಜಾಸ್ತಿ ಇನ್ವೆಸ್ಟ್ ಮಾಡೋದು ಉದ್ದೇಶ ನಂದಿಲ್ಲ, ಅಷ್ಟೇ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬಾರ್ದು, ಉತ್ಪನ್ನ ಬರಬೇಕು. ಆ ಒಂದು ಉದ್ದೇಶದಿಂದ ಈಗ ಕಡಿಮೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಅದನ್ನೇ ನಾವು ಬೆಳೆಸ್ತಾ ಹೋಗೋದು. ಮರಿಗಳನ್ನು ಮಾಡ್ಕೊಂತ ಹೋದ್ರೆ ಅದು 100 ಹೋಗ್ಬಿಡ್ತದೆ, 200 ಹೋಗಿ ಮುಟ್ಟಿಸ್ಬೋದು. ಸೊ ಒಂದು 100 ಕೋಳಿ ನಮ್ಮ ಹತ್ರ ಇದ್ರೆ ಅದರಲ್ಲಿ 70 ಕೋಳಿ ಮೊಟ್ಟೆ ಕೊಟ್ಟರುವೆ. ಒಂದು ಮೊಟ್ಟೆಗೆ 10 ಆಲ್ರೆಡಿ ರೇಟ್ ಇದೆ, 10-12 ರೇಟ್ ಇದೆ. ನಾವು ಬಲ್ಕ್ ಹೋಲ್ಸೇಲ್ ಆಗಿ ಕೊಡ್ತೀವಿ ಅಂತಂದ್ರೆ 8 ಅಂತೂ ಸಿಕ್ಕೇ ಸಿಗ್ತದೆ. ಒಂದು ಮೊಟ್ಟೆ 8 ಸಿಕ್ಕರೆ ದಿನಕ್ಕೆ 500 ಸಾವಿಲ್ಲ ಸರ್, ಡೈಲಿ 500. ಒಂದು ತಿಂಗಳಿಗೆ ಪಗಾರ ಬಂದಂಗೆ ಬರ್ತದೆ ಒಂದು 15,000. ಸೊ ಆ ಉದ್ದೇಶಕ್ಕಾಗಿ ಒಂದು ನಾಟಿ ಕೋಳಿ ಮಾಡೋದು ಅನುಕೂಲ ಇದೆ. ಇನ್ನು 6 ಕುರಿಗಳು ಮಾರಾಟಕ್ಕೆ ಬರ್ತವೆ. 6 ಸಾಕ್ಬೋದು, ಸಾಕಿ ಮಾರಿಬಿಟ್ರೆ ಅದರದ್ದು 6 ಇನ್ಕಮ್ ಬರ್ತದೆ, ಅದು ಮಾಡ್ಬೋದು. ಅಂದ್ರೆ ಮರಿ ತಂದು ಬೆಳೆಸಿ ಮಾರಾಟ? ಹಾ, ಮರಿ ತಂದು ಬೆಳೆಸಿ ಮಾರಾಟ ಮಾಡುತ್ತೆ. ಅದು ಮರಿ ತರಬೇಕಾದ್ರೆ ನಮಗೆ 4-5 ಮ್ಯಾಕ್ಸಿಮಮ್ ಅಂದರೆ 6,000 ಮರಿ ಸಿಗ್ತವೆ. ಒಂದು 6 ಅದಕ್ಕೆ ಚೆನ್ನಾಗಿ ಮೇಯಿಸಿಬಿಟ್ರೆ ಅದು ನಮಗೆ 15,000 ರೇಟ್ ಕೊಡ್ತದೆ. ಸೊ ಒಂದು ಕುರಿಯಿಂದ ನಮಗೆ 8-9,000 ಉಳಿತದೆ ಸರ್. ಖರ್ಚು ಏನ್ರ ಇದೆಯಾ? ಖರ್ಚು ಸ್ವಲ್ಪ ಹಿಂಡಿ ಎಲ್ಲ ಕೊಡಬೇಕಾಗುತ್ತೆ, ಬೆಳಗ್ಗೆ ಕೈ ತಿಂಡಿ ಕೊಡಬೇಕಾಗುತ್ತೆ. ಆಮೇಲೆ ಮಾಮೂಲಿ ನಮ್ಮ ಗದ್ದೆಯಲ್ಲಿರೋ ಹುಲ್ಲೆಲ್ಲ ತಂದು ಹಾಕಿದ್ರೆ ಅದನ್ನೇ ತಿಂದು ಆರಾಮಾಗಿ ಬೆಳೀತದೆ ಸರ್. ಅಂತ ಹೇಳ್ಕೊಳ್ಳೋಂಥ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಕುರಿ ಫಾರ್ಮ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ಸಪ್ರೇಟ್ ಆಗಿ ಮೇವು ಬೆಳೆಸಬೇಕು, ಆಮೇಲೆ ಡೈಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಕಂಪಲ್ಸರಿ ಅದಕ್ಕೆ ಹಿಂಡಿ ಕೊಡಬೇಕು, ಅದೆಲ್ಲ ಇರ್ತದೆ. ನಾವು ಹಿಂಡಿ ಇದ್ರೆ ಕೊಡ್ತೀವಿ, ಇಲ್ಲಾದ್ರೆ ಬೆಳಗಿನ ಟೈಮ್ನು ಹುಲ್ಲು ಹಾಕ್ಬಿಡ್ತೀವಿ. ಅದು ತಿನ್ಕೊಂಡು ಆರಾಮಾಗಿ, ಜವಾರಿ ಅಲ್ಲ ಅದು, ಲೋಕಲ್ಲಿ ಬೆಳೆದಿರುವಂತ ಕುರಿಗಳು. ಸೊ ಆರಾಮಾಗಿ ತಿನ್ಕೊಂಡು ತಮ್ಮಷ್ಟಕ್ಕೆ ತಾವು ಬೆಳೀತಾ ಇರ್ತವೆ. ಅದಕ್ಕಿಂತ ಜಾಸ್ತಿ ನಾವು ಕಷ್ಟಪಡ್ಬೇಕಂತಿಲ್ಲ. ಮೂರು ಸಾಕಿದ್ದಕ್ಕೆ ಅಂದ್ರೆ ಸ್ಟಾರ್ಟ್ಅಪ್ಗೆ ನೋಡೋಣ ಏನಾಗುತ್ತೆ, ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ. ಒಂದು ಹೆಣ್ಣು ಮರಿ ತಂದೆ, ಅದ್ರ ಜೊತೆ ಒಂದು ಗಂಡು ಮರಿ ತಂದಿದ್ದೆ, ಇಲ್ಲಿ ಇನ್ನೊಂದಂತ ಮತ್ತೊಂದು ಗಂಡು ಮರಿ ತಂದಿದ್ದೇನೆ. ಈ 2 ಗಂಡು ಮರಿ ಕೊಟ್ಟರುವೆ, ಅದು ಹೆಣ್ಣು ಮರಿ ನಾನೇ ಇಟ್ಕೊಂಡ್ರೆ ನೆಕ್ಸ್ಟ್ ಅದು ಮರಿ ಹಾಕಿ ನಮಗೆ ಮತ್ತೆ ಪೀಳಿಗೆ ಕೊಡ್ತದೆ. ಈಗ 2 ಗಂಡು ಮರಿ ಮಾರಾಟ ಮಾಡೋಕೆ ಸಿದ್ಧ ಆಗಿದೆ. ಗಂಡು ಮರಿ ಸಾಕೋದು ಒಳ್ಳೇದು, ಹೆಣ್ಣು ಮರಿ ಸಾಕೋದು? ಒಂದು ಹೆಣ್ಣು ಮರಿ ಇದ್ರೆ ಅದರಿಂದ ಮರಿಗಳು ಉತ್ಪನ್ನ ಆಗ್ತವೆ, ಮರಿಗಳಿಂದ ಮತ್ತೆ ನಾವು ವಂಶಾಭಿವೃದ್ಧಿ ಮಾಡ್ತೇವೆ. ಮನೆಯಲ್ಲಿ ಮರಿಗಳನ್ನ ಮಾಡಿ ಬೆಳೆಸಿ ಮಾರಾಟ ಮಾಡಬಹುದು. ನಾವು 5,000-6,000 ಕೊಟ್ಟು ಖರೀದಿ ಮಾಡೋದಕ್ಕಿಂತ ಒಂದು ಹೆಣ್ಣು ಮರಿ ನಮ್ಮಲ್ಲಿದ್ರೆ ಅದು ಮರಿ ಹಾಕಿದಾಗ ಬೆಳೆಸಿ ನಾವು ಮತ್ತೆ ಅದನ್ನ ಮಾರಾಟ ಮಾಡಬಹುದು. ಈ ರೀತಿ ಇಂತಹ ತಳಿನೇ ಬೆಳೆಸಬೇಕು ಈ ಕ್ಷೇತ್ರದಲ್ಲಿ, ಇಲ್ಲಿ ವಾತಾವರಣಕ್ಕೆ ಹಂಗಿರುತ್ತ? ಹಾ, ಇರ್ತದೆ ಸರ್. ಕೆಲವೊಂದು ವಾತಾವರಣಕ್ಕೆ ಕೆಲವೊಂದು ಪ್ರಾಣಿಗಳು ಹೊಂದ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ನಾವು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಲೋಕಲ್ ಕುರಿಗಳನ್ನ ತಂದು ಸಾಕ್ತಾ ಇದೆ. 1.5 ಆಯ್ತು ಬೆಂಗಳೂರಿಂದ ಇಲ್ಲಿಗೆ ಬಂದ್ರಿ. ಹಾ ಸರ್. ಕೊರೋನಾನ ಕಳಿಸ್ತ ನಿಮ್ಮನ್ನ? ಇಲ್ಲ ಸರ್, ಕೊರೋನಾ ಏನು ಕಳಿಸ್ಲಿಲ್ಲ. ನಮ್ಮ ಹೊಲದಲ್ಲಿ ಬೇರೆಯವರು ರೈತರಿಗೆ ನಾನು ಕೊಡ್ತಾ ಇದ್ದೆ ಮಾಡಲಿಕ್ಕೆ. ಸೊ ಅವರು ಉತ್ಪನ್ನ ಸಿಗಲಿಲ್ಲ, ಬೆಳೆ ಆ ರೀತಿ ಹಾಳಾಯ್ತು ಹಾಗೆ ಹೀಗೆ ಅಂತೇಳಿ ಒಂದು ವರ್ಷಕ್ಕೊಂದು 10,000 15,000 ಹಿಂಗೆ ಅವ್ರು ತಿಳಿದಂಗೆ ದುಡ್ಡು ಕೊಡೋರು. ಸೊ ಅದಕ್ಕಾಗಿ ನಮ್ಮ ತಂದೆಯವರು ಏನ್ ಮಾಡಿದ್ರು, ನಮ್ಮ ತಂದೆಯವರು ರಿಟೈರ್ಡ್ KSRTC ಡ್ರೈವರ್, ಇಲ್ಲ 2 ಎಕರೆ ಜಮೀನ್ ಇದೆ, ಜನರ ಹತ್ರ ಕೊಟ್ಟು ಅವ್ರು ನಮಗೆ 10,000-12,000 15,000 ಕೊಡೋರು, ಅವರೇ ಪ್ರಾಫಿಟ್ ಮಾಡ್ಕೊಳ್ಳೋರು, ನೀವು ಯಾಕೆ ಮಾಡಬಾರ್ದು? ಕೃಷಿಯಲ್ಲಿ ಹೊಸ ಹೊಸ ವಿಚಾರಗಳು ಬರ್ತಾ ಇದಾವೆ, ಈಗ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನಲ್ಲೆಲ್ಲ ನೋಡ್ತಾರೆ ನಮ್ಮ ತಂದೆ. ಸೊ ಅದನ್ನ ಯಾಕೆ ನೀವು ಮಾಡಬಾರ್ದು? ಆ ರೀತಿ ಹೇಳಿದಾಗ ನಾನು ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಸಾವಯವ ಕೃಷಿ ಮಾಡಲಿಕ್ಕೆ ಮುಂದಾದ್ರೆ ಏನೋ ಒಂದು ಆಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಂದ ಜಾಬ್ ರಿಸೈನ್ ಮಾಡಿಬಿಟ್ಟು ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಈ ಎಲ್ಲ ಅನುಭವದಿಂದ ಮುಂಚೆ ನೀವು ಇಷ್ಟೆಲ್ಲ ಮಾತಾಡೋದು ನೋಡಿದ್ರೆ ಕೃಷಿ ಬಗ್ಗೆ ತಿಳುವಳಿಕೆ ಎಲ್ಲ ಹೇಗೆ ಪಡ್ಕೊಂಡ್ರಿ ನೀವು? ಮೊದಲು ಮಕ್ಕಳೇ ಬರಕ್ ಸಾಧ್ಯ ಇಲ್ಲ. ಅದು ಏನಂದ್ರೆ ನಮ್ಮ ತಾಯಿಯವರು ಅಣ್ಣಂದ್ರು ಎಲ್ಲ ಕೃಷಿಯಿಂದನೇ ಬಂದವರು. ಸೊ ನಾವು ಚಿಕ್ಕಂದಿರುವಾಗ ಹೊಲದಲ್ಲಿ ಸ್ಕೂಲ್ ರಜೆ ಇದ್ದಾಗ ತಿಂಗಳುಗಟ್ಟಲೆ ಅಲ್ಲೇ ಹೊಲದಲ್ಲೇ ಇರ್ತಿದ್ದೆ, ನಮ್ಮ ಅಜ್ಜ ಮಾವನವ್ರ ಜೊತೆ ಎಲ್ಲ ಇರ್ತಿದ್ದೆ. ಸೊ ಹೊಲದಲ್ಲಿ ಆಸಕ್ತಿ ಜಾಸ್ತಿ ನನಗೆ, ಮೊದಲಿಂದ ಕಲಿಕೆ ಮೇಲೆ ಜಾಸ್ತಿ ಆಸಕ್ತಿ ಇಲ್ಲ. ಆದರೂ ಏನು ಎಲ್ಲರೂ ಹೇಳ್ತಾರಲ್ಲ ಕೃಷಿಯಲ್ಲಿ ಏನು ಅಂತ ಒಂದು ಅಷ್ಟು ಉತ್ಪನ್ನ ಇಲ್ಲ, ಜಾಬ್ ಮಾಡೋದು ಒಳ್ಳೇದು, ಹಾಗೆ ನನ್ನ ಆಸೆಯಂತೆ ನಾನು ಕೃಷಿನೇ ಮಾಡ್ತಾ ಇದ್ದೀನಿ. ಈಗ ಹೊಸ ಪದ್ಧತಿಯನ್ನು ಮಾಡ್ತಾ ಇದ್ದೀರಿ ಮತ್ತೆ ಪ್ರಗತಿಪರವಾಗಿ ಮಾಡ್ತಾ ಇದ್ದೀರಿ, ಅದಕ್ಕೊಂದು ಮನಸ್ಸನ್ನು ಬೇಕು. ಈ ಹಿಂದೆ ನೀವು ಹಿರಿಯರ ಜೊತೆ ಇದ್ದಂತ ಅನುಭವ ಅದು ಸಾಂಪ್ರದಾಯಿಕವಾದ ಕೃಷಿ ಇತ್ತು, ಹಾಗಾಗಿ ಬೇರೆ ರೈತರನ್ನ ನೋಡೋದು, ತಜ್ಞರನ್ನ ಭೇಟಿಯಾಗುವುದು, ಕೇಳುದು, ಅಲ್ಲಿ ನೋಡುದು, ಓದುದು, ಇಂಥವೆಲ್ಲ ಇರ್ಬೇಕು. ಹೌದು, ಈಗ ಎಷ್ಟು ನಾವು ನಾಲೆಜ್ ಗೇನ್ ಮಾಡ್ಕೊಳ್ತೀವಿ ಅಷ್ಟು ನಮ್ಗೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ನಾಲೆಜ್ ಇಲ್ದೇನೆ ನಾವು ಅಲ್ಲಿ ಕೆಲಸಕ್ಕೆ ಕೈ ಹಾಕಿದ ನಂತರ ಒಬ್ರು ಬರ್ತಾರೆ ಈ ರೀತಿ ಮಾಡು ಅಂತ ಹೇಳ್ತಾರೆ, ಇನ್ನೊಬ್ರು ಬರ್ತಾರೆ ಆ ರೀತಿ ಮಾಡಿದ್ರೆ ಸರಿ ಆಗೋದಿಲ್ಲ ಈ ರೀತಿ ಮಾಡಂತ ಇನ್ನೊಂದು ಐಡಿಯಾ ಹೇಳ್ತಾರೆ, ಏನ್ ಮಾಡ್ಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಇನ್ನೊಬ್ರು ಬರ್ತಾರೆ ಅದೆಲ್ಲ ಏನ್ ಮಾಡ್ತೀವಿ ಅದು ಬೇಡ ಬೇಡ ಇನ್ನೊಂದು ಇದು ಮಾಡಂತೇಳಿ ಮತ್ತೆ ಬೇರೆ ಒಂದು ಹೇಳ್ತಾರೆ. ಹಿಂಗೆ ಸುಮಾರು ಜನ ಪಕ್ಕದಲ್ಲಿ ಇರೋರೆಲ್ಲ ಬಂದು ತಲೆ ಕೆಡಿಸ್ತಾ ಇರ್ತಾರೆ, ಅವಾಗ ಅಲ್ಲಿ ವೀಕ್ ಆಗ್ಬಿಡ್ತೀವಿ, ಏನ್ ಮಾಡ್ಬೇಕಂತ ತಿಳಿದಿಲ್ಲ. ಸೊ ಅದಕ್ಕಾಗಿ ಮೊದಲೇ ನಾವು ಸರಿಯಾಗಿ ತಿಳ್ಕೊಂಡು ಅಲ್ಲಿ ಕಾಲಿಟ್ಬಿಟ್ರೆ ಯಾರೋ ಹೇಳ್ತಿರ್ತಾರೆ ಆಯ್ತ್ರಿ ನೀವು ಹೇಳ್ದಾಗೆ ಮಾಡ್ತೀರಿ ಅಂತ ಹೇಳಿ ಅವ್ರಿಗೆ ಸುಮ್ಮನೆ ಕಳಿಸ್ಬಿಟ್ಟು ನಮಗೆ ಗೊತ್ತಿರೋ ಕೆಲಸ ನಾವು ಮಾಡ್ತಾ ಇರೋದು, ನಾನು ಮಾಡ್ತಾ ಇರೋದು ಅದೇ. ಈಗ ಸುಮಾರು ಜನ ಹೇಳಿದ್ರು ನನಗೆ ನುಗ್ಗೆ ಗಿಡ ಹಾಕ್ಬೇಡ ಅಂತೇಳಿ, ನುಗ್ಗೆ ಗಿಡದಲ್ಲಿ ತರಕಾರಿ ಬರೋದಿಲ್ಲ ಅಂತೇಳಿ, ಇಲ್ಲಿ ಗಾಳಿಗೆ ಬೀಳ್ತವೆ ಅಂತ ಹೇಳಿದ್ರು, ಬೀಳಿ ನಾನು ಕಂಬ ಕೊಟ್ಟು ನಿಲ್ಲಿಸ್ತೀನಿ ಅಂತ ಹೇಳಿದೆ. ಆಮೇಲೆ ತರಕಾರಿ ಬರೋದಿಲ್ಲ ಅಂತ, ಬರೋದು ಬೇಡ ನನಗೆ, ಅದು ನುಗ್ಗೆಕಾಯಿ ಹರ್ಕೊಂಡು ತಿಂತೀನಿ ಅಷ್ಟೇ, ಅದಷ್ಟೇ ಮಾರಾಟ ಮಾಡ್ತೀನಿ ಅದಷ್ಟೇ ನನಗೆ ಸಾಕು ಅಂತ ಹೇಳಿದೆ. ತರಕಾರಿ ನಾನು ಮಾಡಿದ್ದು ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡಿದ್ದಾರೆ ನನ್ನ ಮಾತಾಡಿದವರು, ನುಗ್ಗೆ ಗಿಡದಲ್ಲಿ ತರಕಾರಿ ಯಾಕೆ ಬರೋದಿಲ್ಲ ಅಂದ್ರೆ ಅದು ಹೇಳ್ತಾರೆ ಅವರು. ಬಟ್ ನುಗ್ಗೆ ಗಿಡ ಏನ್ ಮಾಡ್ತದೆ, ವಾತಾವರಣದಲ್ಲಿರುವಂತ ಸಾರಜನಕವನ್ನ ಎಳ್ಕೊಂಡು ಭೂಮಿ ಕೊಡ್ತದೆ. ನಾವೇನ್ ಮೇಲಿಂದ ಯೂರಿಯಾ ಹಾಕ್ತೀವಿ, ಆ ಯೂರಿಯಾ ಗಾಳಿಯಲ್ಲಿಂದ ಹಿಡ್ಕೊಂಡು ನುಗ್ಗೆ ಗಿಡ ಕೊಡ್ತದೆ ಅಲ್ಲಿ. ಸೊ ಈ ಕೆಲಸ ನುಗ್ಗೆ ಗಿಡದ ಮಾಡೋದ್ರಿಂದ ನುಗ್ಗೆ ಗಿಡದ ಮಧ್ಯೆ ಅಲ್ಲಿ ಬೆಳೆಯುವಂತ ಯಾವುದೇ ನಾವು ಬೆಳೆ ಬೆಳೆಸಿದ್ರು ಅದು ಚೆನ್ನಾಗೇ ಬರ್ತದೆ, ಹಾಳಾಗೋದಿಲ್ಲ, ಹುಲಸಾಗಿ ಬರ್ತಲ್ಲ ಹುಲಸಾಗಿ ಬರ್ತದೆ. ಮತ್ತೆ ಅದಕ್ಕೆ ನಾವು ಬೇಕಾಗಿರುವಂತಹ ಸ್ವಲ್ಪ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಜೀವಾಮೃತ ಮಾಡಿದ್ದೆ, ಆಮೇಲೆ ಗೋಕೃಪಾಮೃತ ಜಲ ಮಾಡಿದ್ದೆ. ಸೊ ಈಗ ಇನ್ನೊಂದು ಮಾಡ್ತಾ ಇದ್ದೀನಿ, ಏನಂದ್ರೆ ನಮ್ಮ ಸುತ್ತಮುತ್ತಲು ಸಿಗುವಂತ ಸಸ್ಯಗಳಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮುಳ್ಳು ಮುತ್ತುಗ ಅಂತ ಹೇಳ್ತೀವಿ, ಮುಳ್ಳು ಮುತ್ತುಗದಲ್ಲಿ ಕ್ಯಾಲ್ಸಿಯಂ ಇದೆ. ಸೊ ಆ ರೀತಿಯಾಗಿ ಸುಮಾರಷ್ಟು ಸಸ್ಯಗಳಿವೆ, ಅದರಲ್ಲಿ ಕೆಲವೊಂದು ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ಇವೆ. ಆ ಸಸ್ಯಗಳ ಎಲೆಗಳನ್ನು ತಂದು ಕೊಳೆ ಹಾಕಿದ್ದೀನಿ, ಕೊಳೆ ಹಾಕಿ ಮೈಕ್ರೋ ನ್ಯೂಟ್ರಿಯೆಂಟ್ ದ್ರಾವಣವನ್ನು ತಯಾರು ಮಾಡಿದ್ದೀನಿ. ಆ ಎಲೆಗಳನ್ನು ಕೊಳೆ ಹಾಕಿ ಅದರಲ್ಲಿ ಗೋಮೂತ್ರ, ಮಜ್ಜಿಗೆ, 1-2 kg ಬೆಲ್ಲ, 1 kg ಶಗಣಿ, ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು 15 ದಿನ ಕೊಳಿಸಿದ್ದೀನಿ. ಸೊ ಆ ದ್ರಾವಣವನ್ನು ತಗೊಂಡು ನಮ್ಮ ಭೂಮಿಗೆ ಸಿಂಪರಣೆ ಮಾಡ್ಬೋದು, ಡ್ರಿಪ್ ಹಾಕ್ಬೋದು, ಸ್ಪ್ರಿಂಕ್ಲರ್ ಕೊಡ್ಬೋದು, ಅಥವಾ ನಮ್ಮ ಪಂಪಲ್ಲಿ ಸ್ಪ್ರೇ ಮಾಡ್ಬೋದು. ಸೊ ಅದು ಮಾಡೋದ್ರಿಂದ ಭೂಮಿಗೆ ಮೈಕ್ರೋ ನ್ಯೂಟ್ರಿಯನ್ಸ್ಗಳು ಸಿಗ್ತವೆ. ಸೊ ಈ ರೀತಿನೂ ಒಂದು ದ್ರಾವಣ ನಾನು ಮಾಡಿದ್ದೀನಿ. ಮನೆಯವರು ಅವರಿಗೂ ಕೂಡ ನಿಮ್ಮ ಒಂದು ಜ್ಞಾನ ಟ್ರಾನ್ಸ್ಫರ್ ಆಗುತ್ತೆ, ಅವರಿಗೂ ಗೊತ್ತಾಗುತ್ತೆ, ಮಕ್ಕಳಿಗೂ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಸರ್, ಮನೆಯಲ್ಲಿ ಏನಾಗಿದೆ, ನನ್ನ ಹೆಂಡತಿ ಎಜುಕೇಟೆಡ್ ಇದ್ದವರು, ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇಲ್ಲ, ಆದರೂ ನನ್ನ ಜೊತೆ ಬರ್ತಾರೆ, ಕಳೆ ತೆಗಿತಾರೆ, ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡುವಾಗ ಕೈ ಹಿಡಿತಾರೆ, ಅವರು ಸುಮಾರಷ್ಟು ಹೆಲ್ಪ್ ಮಾಡ್ತಾರೆ. ಮಕ್ಕಳ ರಜೆ ಇದ್ದಾಗೆಲ್ಲ ಗದ್ದೆಗೆ ಬಂದು ಅವರು ಕೆಲಸ ಮಾಡ್ತಾರೆ. ಅಪ್ಪ ಅಮ್ಮ ನನ್ನ ಜೊತೆನೆ ಹೊಲದಲ್ಲೇ ಇರ್ತಾರೆ, ಅಲ್ಲಿ ಒಂದು ಹೊಲದಲ್ಲಿ ಮನೆ ಹಾಕಿದ್ದೇನೆ, ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ನಾನು ಡೈಲಿ ಹೊಲಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತೇನೆ. ಡೈಲಿ 12 kilometers ಅಪ್ ಆ್ಯಂಡ್ ಡೌನ್ ಆಗ್ತದೆ ಸರ್, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು. ಖುಷಿ ಆಯ್ತು, ಇಷ್ಟೆಲ್ಲ ಪ್ರಯೋಗಗಳನ್ನ ಮಾಡುವಂತ ರೈತರು ಅಪರೂಪ, ಅಲ್ಲಿ ಒಬ್ರು ಇಲ್ಲೊಬ್ರು ಸಿಗ್ತಾರೆ, ನೀವೆಲ್ಲ ಮಾಡಿದಿರಿ, ಇಷ್ಟೆಲ್ಲ ಅನುಭವನ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹಳಿಯಾಳದ ಶಿವಾನಂದ್ ಬಿ ಹುಲಕೊಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಆತ್ಮೀಯ ಶ್ರೋತೃಗಳೇ, ಇದೇ ಬರುವ ಶುಕ್ರವಾರ ದಿನಾಂಕ 5 ನವೆಂಬರ್ 2021 ಸಂಜೆ 5:30 ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೋವುರಹಿತ ಜೀವನ ಫಿಸಿಯೋಥೆರಪಿಯಿಂದ ಪುನಶ್ಚೇತನ. ದೈನಂದಿನ ಆಫೀಸ್ ಕೆಲಸದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಫಿಸಿಯೋಥೆರಪಿಯ ಪಾತ್ರ. ಭಾಗವಹಿಸುತ್ತಾರೆ ಪೇನ್ ಕ್ಲಿನಿಕ್ ಫಿಸಿಯೋಥೆರಪಿ ಚಿಕಿತ್ಸಾಲಯದ ತಜ್ಞ ವೈದ್ಯರಾದ ಡಾ ಅರ್ಜುನ್ ಉಪಾಧ್ಯಾಯ ಹಾಗೂ ಡಾ ಸಂಗೀತಾ ನಾಯಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇನ್ ಕ್ಲಿನಿಕ್ ಫಿಸಿಯೋಥೆರಪಿ ಚಿಕಿತ್ಸಾಲಯ, ನಾಗಮಂಗಲ ಹೃದಯಾಲಯ, ಕಾಜುಬಾಗ್, ಕಾರವಾರ. ದೂರವಾಣಿ ಸಂಖ್ಯೆ 0 97408-09295 ಹಾಗೂ 960-643-1328. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಆಕಾಶವಾಣಿ ಕಾರವಾರ, ಸಮಯ 7:23 ಆಗಲಿದೆ. ಇನ್ನು ಮುಂದೆ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ಅಬುಧಾಬಿಯಲ್ಲಿ ನಡೆಯುತ್ತಿರುವ ICC ಪುರುಷರ T20 ವಿಶ್ವಕಪ್ 2021 ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ. मैम अभी जैसे टीम इंडिया को बने रहने के लिए इस मैच में ये मैच उनके जीतना बहुत इम्पोर्टेंट है. तो विराट कोहली सर खुद ही नहीं खेल पा रहे हैं तो औरों की तो बात क्यों ही की जा सकती. तो ऐसा क्यों कि हमारी टीम इंडिया दोनों मैच हार गई. जी शुक्रिया आपके सवाल के लिए. जया, जैसे कप्तान ने कहा था वी वर नॉट ब्रेव इनफ, टैलेंट तो है ही हर एक खिलाड़ी में, तो कैसे आज फिर बहादुरी दिखाएं? कभी कभी सिचुएशंस ऐसी आती हैं, बड़ी चैलेंजिंग होती है, यू फाइंड इट वेरी डिफिकल्ट टू क्रॉस देम ओवर. बट आई थिंक कभी आपके पास अगर चॉइस नहीं रहती है तो वो भी एक अच्छी बात होती है, क्योंकि अब इंडिया के पास कोई चॉइस नहीं है, डू और डाई सिचुएशन है. तो आई थिंक यही एक टाइम है कि वो लाइन क्रॉस कर सकते हैं और यही आई थिंक विराट बोलना चाह रहे होंगे वहां. And Vijay, we've constantly seen in these two games India being in a dilemma to attack or not to attack, that being the question, and Virat conceded to that point as well. Yes, because like Kapil Dev has been saying in the public and Mr. Gavaskar has been saying that they are not playing their usual game, they are under tremendous pressure, and now there is no point of, you know, looking back. You have to give your best tonight. It's a knockout game. I mean, as good as a knockout game. Whatever happens in the next matches, I don't know. But Indian cricket is at a very critical stage tonight. जी, लेकिन क्रिकेट के साथ साथ जय, आपको लगता है कि कैलकुलेटर लेके और थोड़ा परमुटेशन कॉम्बिनेशन पढ़ना पड़ेगा सभी क्रिकेट प्रेमियों को, क्योंकि आज न्यूजीलैंड ने स्कॉटलैंड को हरा दिया. भारत का अभी भी एक चांस बनता है, कोई एक समीकरण बन सकता है अभी भी सेमीफाइनल पहुंचने का. बट आई थिंक भारत जैसी टीम का इस चीज पर डिपेंड होना ये कोई बहुत अच्छी बात नहीं है कि हम दूसरी टीम्स पर डिपेंड हो कि उनका क्या रिजल्ट रहता है, और वो भी टीम्स लाइक कि स्कॉटलैंड या नामीबिया. तो आई थिंक इट्स नॉट अ वेरी गुड साइन फॉर इंडियन क्रिकेट. एंड विजय, वी आर ऑलमोस्ट एट द मिडवे स्टेज ऑफ द सुपर 12. How do players look at it? Do they care about the net run rate? Because that probability, that permutation and combination is pretty complex. It is, and they would have studied it because the analyst, he keeps them informed. They would have had a meeting, the tactics to go ahead with in this game. And I fully agree with Jaya. It's sad that today Indian team's progress in the tournament is not depending on how the others perform. लेकिन जो पांच मुकाबले सुपर 12 के हैं विजय भारत के उसमें बाकी तो दुबई में ही है ये आज इकलौता है जो अबू धाबी में है इससे कुछ फर्क पड़ेगा आज नहीं क्यों सब आईपीएल खेले वहां पे जाके ऐसा नहीं है कि आप कोई बिल्कुल कोई नए फ्रेश ग्राउंड पे गए हैं पिच आपको देखनी पड़ेगी कैसा पिच कैसे पिच खेलेगी आपके लिए सो मोर देन ग्राउंड आई थिंक सबसे इम्पोर्टेंट होता है पिच और जो ड्यू फैक्टर है तो कितने रन एक्सपेक्ट करें आज इंडिया से अब कितने बनाए आई थिंक जो आप समीकरण की बात कर रहे थे उसके हिसाब से तो काफी रन बनने चाहिए डेफिनेटली 150 प्लस वी शुड बी लुकिंग एट 150 विजय जी No, I'll want them to score between 180 and 200 because given India's batting potential, you have to rise to the occasion tonight. I think plus 20 for the Diwali factor also. Yeah, whatever. I mean, they have put themselves into this spot of bother. Yes. They have to extricate themselves. Will the rockets fly across the boundary for the Indian batsmen? We'll wait and watch. But certainly, cricket is the flavor of the season. And to help us understand it better, to both our guests, Vijay Ji and Jaya Ji, thank you very much. Thank you. Thank you. First Ball 2020 इस कार्यक्रम के प्रस्तुतकर्ता प्रवीण चंद ये कार्यक्रम आकाशवाणी के दिल्ली केंद्र से प्रसारित किया गया ICC T20 वर्ल्ड कप 2021 प्रायोजक ब्यूरो ऑफ इंडियन स्टैंडर्ड्स ISI का निशान सुरक्षा की पहचान स्वास्थ्य एवं परिवार कल्याण मंत्रालय भारत सरकार और नेशनल डिजास्टर मैनेजमेंट अथॉरिटी आपकी सुरक्षा और आत्मविश्वास के लिए सदैव तत्पर हमारी आज मैंने भी चौका लगाया तुमने जी पहला मैंने BIS रजिस्टर्ड ज्वेलर से ही ज्वेलरी खरीदी दूसरा हॉलमार्क के ये निशान मैग्नीफाइंग लेंस से चेक किए तीसरा बिल पर 22 कैरेट और आभूषण पर अंकित 22K 916 का मिलान किया और चौथा ये रहा बिल तुमने चौका नहीं छक्का लगाया है मेरी फिल्मों में आपने देखा ही होगा कि अगर विलन को पीटते हुए आधे में छोड़ दिया जाए तो बाद में विलन बदला लेने जरूर आता है और हीरो के लिए बहुत सारी दिक्कतें खड़ी कर देता है ठीक ऐसे ही अगर हम टीबी का इलाज अधूरा छोड़ दें तो आगे जाके ड्रग रेजिस्टेंट टीबी भी हो सकता है जिसका उपचार लंबा और कठिन भी है इसीलिए पूरा कोर्स ही है पक्का इलाज और सुनिए टीबी का आधुनिक और संपूर्ण उपचार सरकारी स्वास्थ्य केंद्र में बिल्कुल मुफ्त है फ्री इंडिया वर्सेस टीबी टीबी हारेगा देश जीतेगा बिजली तूफान जीवन एवं संपत्ति के लिए जोखिम भरे हो सकते हैं मौसम की जानकारी लेते रहें और तूफान के दौरान अंदर रहें आपको सुरक्षित रहने के लिए सावधानी बरतनी होगी खिड़की दरवाजों से दूर रहें उन्हें बंद रखें तथा बालकनी बरामदे और छत पर ना जाएं पाइपलाइन तथा नल बिजली आकर्षित कर सकते हैं मौसम खराब होने पर इन्हें ना छुएं नहाए नहीं तथा हाथ कपड़े बर्तन इत्यादि ना धोएं तार वाले फोन का उपयोग न करें बिजली तूफान से पहले सभी विद्युत उपकरणों के प्लग निकाल दें आपातकालीन स्थिति में तुरंत प्राथमिक उपचार दें और एम्बुलेंस बुलाएं या अस्पताल ले जाएं NDMA द्वारा जनहित में जारी फॉर बॉल बाय बॉल कमेंट्री लेट्स गो अक्रॉस टू आवर कमेंट्री टीम फॉर द लाइव एक्शन नमस्कार शुभ संध्या आज दुबई के मैदान पर ICC पुरुषों के T20 विश्व कप 2021 के ग्रुप बी का एक महत्वपूर्ण मुकाबला भारत और अफगानिस्तान के बीच में मैं कुलविंदर सिंह कंग अपने साथी कमेंटेटर अंग्रेजी में प्रसन्ना संत और हमारे स्कोरर रजित सिन्हा और हमारे स्टैटिस्टिशियन OP शर्मा के साथ अब सभी का हार्दिक स्वागत और अभिनंदन करता हूं भारत लगातार तीसरी बार टॉस हारा है और ये तीसरी बार बैटिंग के लिए भारत को आना पड़ेगा कुछ निराश होंगे हमारे जो क्रिकेट प्रेमी है लेकिन आज मुझे ऐसा लगता है कि भारतीय टीम पूरे दमखम के साथ उतरेगी और एक बड़ा लक्ष्य देगी भारत ने आज दो परिवर्तन किए हैं। पिछले मैच में जब सूर्य कुमार यादव नहीं खेले थे, आज उनको शामिल किया गया है और ईशान किशन को रेस्ट दिया गया है और दूसरे वरुण चक्रवर्ती के स्थान पर अनुभवी रविचंद्रन अश्विन को टीम में शामिल किया गया है। टीम इस प्रकार से विराट कोहली, रोहित शर्मा, सूर्य कुमार यादव, हार्दिक पांड्या, रविन्द्र जडेजा, रविचंद्रन अश्विन, ऋषभ पंत विकेटकीपर, लोकेश राहुल, जसप्रीत बुमराह, मोहम्मद शमी, शार्दुल ठाकुर। और अफगानिस्तान की टीम में भी एक परिवर्तन है, उनके टीम में